ശ്രീമാൻ വെങ്കടനാഥാര്യ കവിതാർക്കിക കേസരി വേദാന്താചാര്യവര്യോ മേ സന്നിധത്താം സദാ ഹൃദി നിഗമാന്ത മഹാദേശികര ദയാശതക സ്തോത്രദ അർത്ഥാനുസന്ധാനവനു മാർത്തേ ഇതിലെ 49ನೇ ശ്ലോക ശ്രേയസ്സൂതിം സുഹൃദപിതയേ സമ്മതാം യസ്യ ചിന്തേ ശീതോദാരാമലഭത ജനഃ ശ്രീനിവാസസ്യ ദൃഷ്ടിം ദേവാദീനാമയമരണതാം ദേഹവത്വേപി വിന്ദന് ബന്ധാന്മുക്തോ ബലിഭിരനഘൈഃ പൂര്യതേ തത്പ്രയുക്തൈഃ. ദയാദേവിയേ ദയേ ശ്രേയസ്സൂതിം ആചാര്യ സമാശ്രേണ ಅದುವೇ ಮೊದಲಾದಂತಹ ಶ್ರೇಯಸ್ಸನ್ನು ಉಂಟು ಮಾಡುವಂತಹದು. ತೇ ಸಮ್ಮತಾಂ ಸಖೀಂ, ನಿನ್ನ ಗೌರವಕ್ಕೆ ಪಾತ್ರವಾಗಿ ನಿನಗೆ ಸಖಿಯಂತೆ ಇರುವುದು ಆದ ಶೀತೋದಾರಾಂ, ಹಾಗೆಯೇ ಶೀತಲವೂ ಉದಾರವೂ ಆದಂತಹ ಶ್ರೀನಿವಾಸಸ್ಯ ದೃಷ್ಟಿಂ, ಶ್ರೀನಿವಾಸನ ಕಟಾಕ್ಷವನ್ನು ಯಹ ಜನಃ, ಯಾವ ಮನುಷ್ಯನು ಸಕೃದಪಿ ಅಲಭತ, ಒಂದು ಸಲಿ ಪಡೆದುಕೊಂಡರೂ ಸಾಕು ಪಡೆದುಕೊಂಡರು, ಅಯಂ ಅಂತಹವನು ದೇಹವತ್ವೇಪಿ ಈ ಶರೀರವನ್ನು ಧರಿಸಿರುವಾಗಲೇ ದೇವಾದೀನಾಂ ಅನೃಣತಾಂ ವಿಂದನ್, ದೇವತೆಗಳೇ ಮೊದಲಾದವರ ಋಣಗಳಿಂದ ಮುಕ್ತನಾಗಿ, ಬಂಧಾನ್ ಮುಕ್ತ ಕರ್ಮಬಂಧಗಳನ್ನು ಕಳೆದುಕೊಂಡವನಾಗಿ, ತತ್ಪ್ರಯುಕ್ತೈಹಿ ಅನಘೈಹಿ ಬಲಿಭಿಹಿ, ಆ ದೇವತೆಗಳೇ ಮೊದಲಾದವರುಗಳಿಂದ ಮಾಡಲ್ಪಟ್ಟಂತಹ ಸಮರ್ಪಣಗಳನ್ನು ಉಳ್ಳವನಾಗಿ, ಪೂರ್ಯತೆ ಪರಿಪೂರ್ಣನಾಗುತ್ತಾನೆ. ದಯೆಯ ಪ್ರಿಯ ಸಖಿಯೇ ಶ್ರೀನಿವಾಸನ ದೃಷ್ಟಿ ಅಂತ ಇಲ್ಲಿ ಸ್ತೋತ್ರ ಮಾಡ್ತಾರೆ. ಅದರೊಡನೆ ದಯಾದೇವಿಯು ದೃಢವಾಗಿ ಸೇರಿರುತ್ತಾಳೆ. ದಯಾದೇವಿಯ ಸಖಿಯಾದ ಶ್ರೀನಿವಾಸನ ದೃಷ್ಟಿಯು ಒಂದು ಸಲ ನಮ್ಮ ಮೇಲೆ ಬಿದ್ದರೆ ದೇವತೆಗಳೆಲ್ಲ ನಮ್ಮನ್ನು ಪೂಜಿಸ್ತಾರೆ ಅಂತ ಹೇಳಿಬಿಟ್ಟು, ಹಾಗಿದ್ದರೆ ದೇವತೆಗಳ ದಯೆಯನ್ನು ನಾವು ಯಾಕೆ ಹುಡುಕೊಂಡು ಹೋಗಬೇಕು? ದೇವತೆಗಳೇ ನಮ್ಮನ್ನು ಪೂಜಿಸಿರುವಾಗ ಅವರನ್ನು ಪ್ರಾರ್ಥಿಸಿ ಅವರಿಂದ ಪಡೆದುಕೊಳ್ಳುವಂತಹ ಒಂದು ಅಲ್ಪವಾದ ಫಲಗಳಿಗೆ ನಾವು ಹೋಗಬೇಕಾಗಿಲ್ಲ ಅನ್ನೋದು ಭಾವ. ಈ ಶ್ಲೋಕದಲ್ಲಿ ಸಕೃತ್ ಎಂಬುದರಿಂದ ನಾವು ಮಾಡುವ ಪ್ರಪತ್ತಿಯು ಸಕೃತ್ ಕರ್ತವ್ಯವೇ ಆದರೂ, ಅಂದರೆ ಒಂದೇ ಸಲ ಆದರೂ ಸಹ ಅದಕ್ಕೆ ಮೋಕ್ಷವನ್ನೇ ದೊರಕಿಸಿಕೊಡುವಂತಹ ಅತ್ಯಂತ ಹೆಚ್ಚಾದ ಸಾಮರ್ಥ್ಯವಿದೆ ಎಂಬುದು ಸೂಚಿತವಾಗಿದೆ. ಹೀಗೆ ಈ ಭಗವತ್ ಕಟಾಕ್ಷವು ನಮ್ಮ ಮೇಲೆ ಬೀಳುವುದು ಹೇಗೆ ಅಂದರೆ ದಯಾದೇವಿಯ ಅನುಗ್ರಹದಿಂದಲೇ ಅಂತ ಸ್ತೋತ್ರ ಮಾಡ್ತಾರೆ. ಯಾರಿಗೆ ಜಾಯಮಾನ ಕಟಾಕ್ಷವು ದೊರಕುವುದೋ ಅವರು ಮುಮುಕ್ಷುಗಳಾಗುವರು ಅನ್ನೋದನ್ನು ಜಾಯಮಾನಂ ಹಿ ಪುರುಷಂ ಎನ್ ಪಶ್ಯೇಂ ಮಧುಸೂದನ ಸಾತ್ವಿಕ ಸತು ವಿಜ್ಞೇಯ ಸವೈ ಮೋಕ್ಷಾರ್ಥ ಚಿಂತಕ ಅಂತ ಹೇಳಲಾಗಿದೆ. ಇಂತಹ ಕಟಾಕ್ಷಕ್ಕೆ ಪಾತ್ರನಾದವನು ಆಚಾರ್ಯರ ಸಮಾಶ್ರಯಣವನ್ನು ಮಾಡಿ ಮೋಕ್ಷೋಪಾಯವನ್ನು ಅನುಷ್ಠಿಸಿ ಧನ್ಯನಾಗ್ತಾನೆ ಅನ್ನೋದು ಭಾವ. ಶ್ರೇಯಸ್ಸೂತಿಂ ತೇ ಸಮ್ಮತಾಂ ಸಖೀಂ ದಯೇ, ದಯಾದೇವಿಯೇ ನಿನ್ನ ಸಖಿಯ ಒಂದು ಪ್ರಸರಣದಿಂದಲೇ, ಎಂದರೆ ಶ್ರೀನಿವಾಸನ ಒಂದು ಕಟಾಕ್ಷದಿಂದಲೇ ಎಲ್ಲ ಶ್ರೇಯಸ್ಸುಗಳು ನಮಗೆ ಲಭ್ಯವಾಗುತ್ತದೆ. ಶೀತೋದಾರಾಂ, ಕೊಡುವವರ ಪೂರ್ಣ ಚಂದ್ರನಂತಹ ಆಹ್ಲಾದತೆಯು ಇಲ್ಲಿ ಸೂಚಿತವಾಗಿದೆ. ಶೀತೋದಾರಾಂ ಎಂಬುದರಿಂದ ಅನಾದಿ ಕಾಲದಿಂದ ತಾಪತ್ರಯಗಳಿಂದ ಬೆಂದಿರುವ ಚೇತನರಿಗೆ ಆ ಕಟಾಕ್ಷವು ಅತ್ಯಂತ ಆಹ್ಲಾದಕರವಾಗಿ ತಂಪನ್ನುಂಟು ಮಾಡುವುದು. ಅದು ಹೇಗೆ ಉದಾರವಾದುದು ಅಂತ ಹೇಳಿದ್ರೆ, ಪರಮಪುರುಷಾರ್ಥವನ್ನೇ ನಮಗೆ ಅನುಗ್ರಹಿಸಿ ನಮ್ಮನ್ನು ಉದ್ಧರಿಸುವ ಸಂಕಲ್ಪವನ್ನು ಅದು ಹೊಂದಿದೆ ಆ ದೃಷ್ಟಿ. ಆದ್ದರಿಂದ ಅದು ಶೀತಲವೂ ಉದಾರವೂ ಆದುದು, ನಮಗೆ ಬಹಳ ತಂಪಾಗಿ ಇರುವುದು, ಆಹ್ಲಾದಕರವಾಗಿರುವುದು, ನಮ್ಮ ತಾಪತ್ರಯಗಳನ್ನೆಲ್ಲ ಪೂರ್ಣವಾಗಿ ನಾಶ ಮಾಡುವಂತಹದ್ದು, ಮತ್ತು ನಮಗೆ ಪರಮ ಪುರುಷಾರ್ಥವಾದ ಮೋಕ್ಷವನ್ನೇ ಅನುಗ್ರಹಿಸಿ ನಮ್ಮನ್ನು ಉದ್ಧರಿಸುವಂತಹ ಸಂಕಲ್ಪವನ್ನು ಅದು ಹೊಂದಿದೆ. ಆದ್ದರಿಂದ ಶೀತೋದಾರಾಂ ಅಂತ ಸ್ತೋತ್ರ ಮಾಡಿದ್ರು. ಅಂತಹ ಶ್ರೀನಿವಾಸಸ್ಯ ದೃಷ್ಟಿಂ, ಆ ಶ್ರೀನಿವಾಸನ ಎರಡು ನೇತ್ರಗಳ ಆ ದೃಷ್ಟಿಯನ್ನು ಯಹ ಜನ ಸಕೃದಪಿ ಅಲಭತ, ಆ ಭಗವಂತನ ಕಟಾಕ್ಷವನ್ನು ಪಡೆಯಲು ಯಾವುದಾದರೂ ಕಾರಣವಿದೆಯೋ ಇಲ್ಲವೋ, ಕಟಾಕ್ಷವು ದೊರೆತರೆ ಸಾಕು. ಒಂದು ಸಲ ಇಲ್ಲಿ ಜನ ಎಂಬುದರಿಂದ ವರ್ಣಾಶ್ರಮ ಮೊದಲಾದ ನಿರ್ಬಂಧಗಳಿಲ್ಲದೆ ಎಲ್ಲ ಚೇತನರಿಗೂ ಅದು ಅನ್ವಯಿಸುವುದು ಎಂಬುದು ಸೂಚಿತವಾಗಿದೆ. ಅವನ ಕಟಾಕ್ಷ ಪಡೆಯಕ್ಕೆ ನಮಗೆ ಯಾವ ಕಾರಣವೂ ಇರಬೇಕಾಗಿಲ್ಲ, ಒಂದು ಸಲ ಕಟಾಕ್ಷ ದೊರೆತರೆ ಸಾಕು ನಮಗೆ. ಅದರಿಂದ ಅವನಿಗೆ ಎಲ್ಲ ಶ್ರೇಯಸ್ಸು ಉಂಟಾಗುವುದು. ದೇವಾದೀನಾಮಯಂ ಅನೃಣತಾಂ ದೇಹವತ್ವೇಪಿ ವಿಂದನ್, ಶ್ರೀಮದ್ ಭಾಗವತಲ್ಲಿ ಹೇಳಿರುವಂತೆ ದೇವಋಷಿ ಭೂತಾತ್ಮನೃಣಾಂ ಪಿತೃಣಾಂ ನ ಕಿಂಕರೋ ನಾಯಂ ಋಣೀಚ ರಾಜನ್ ಸರ್ವಾತ್ಮನಾಯ ಶರಣಂ ಶರಣ್ಯಂ ನಾರಾಯಣಂ ಲೋಕಗುರುಂ ಪ್ರಪನ್ನಃ ಎಂಬುವ ಪ್ರಮಾಣದಂತೆ ದೇವಋಣ, ಪಿತೃಋಣ, ಋಷಿಋಣ ಈ ಮೂರು ಋಣಗಳು ಕಳೆದು ಹೋಗುತ್ತವೆ ಅವನಿಗೆ. ಮನುಷ್ಯನು ಹುಟ್ಟುವಾಗಲೇ ದೇವಋಣ, ಪಿತೃಣ ಮತ್ತು ಋಷಿಗಣಗಳು ಮೂರು ಋಣಗಳಿಂದನೇ ಹುಟ್ಟುತ್ತಾನೆ ಅಂತ ಶ್ರುತಿಗಳು ಸ್ಪಷ್ಟವಾಗಿ ಹೇಳುತ್ತೆ. ಈ ಋಣತ್ರಯಗಳು ಇಂಥ ಭಾಗ್ಯಶಾಲಿಗೆ ಕಳೆದು ಹೋಗುವು, ದೇಹವಿರುವಾಗಲೇ ಕಳೆದು ಹೋಗುವು ಅಂತ ಹೇಳ್ತಾರೆ. ಬಂಧಾನ್ಮುಕ್ತ ಬಲಿಭಿರ್ ಅನಘೈಹಿ ಪೂರ್ಯತೆ ತತ್ಪ್ರಯುಕ್ತೈಹಿ, ಬಲಿಭಿ ಅನಘೈಹಿ, ಇಲ್ಲಿ ಬಲಿ ಅಂತ ಹೇಳುವುದು ಶ್ರುತಿಯಲ್ಲಿ ಹೇಳಿರುವ ವಾಕ್ಯವನ್ನು ನಮಗೆ ನೆನಪಿಗೆ ತರುತ್ತೆ. ಅದು ಸರ್ವೇಸ್ಮೈ ದೇವ ಬಲಿಮಾವಹಂತಿ ಅನ್ನುವಂತಹ ಶ್ರುತಿ ವಾಕ್ಯ. ಶ್ರೀನಿವಾಸನಲ್ಲಿ ಪ್ರಪನ್ನರಾದವರಿಗೆ ದೇವತೆಗಳಿಗೂ ಎಲ್ಲ ವಿಧವಾದ ಕೈಂಕರ್ಯವನ್ನು ಮಾಡ್ತಾರಂತೆ. ದೇವಾಹ ಸರ್ವೇ ದೇವಾಹ ಅಸ್ಮೈ ಬಲಿಮ ಆವಹಂತಿ ಅಂದರೆ ಎಲ್ಲ ವಿಧವಾದ ಕೈಂಕರ್ಯವನ್ನು ಮಾಡ್ತಾರೆ ಇವನಿಗೆ ದೇವತೆಗಳೆಲ್ಲ ಒಬ್ಬ ಪ್ರಪನ್ನನಿಗೆ ಅಂತ ಶ್ರುತಿಯು ಸ್ಪಷ್ಟವಾಗಿ ಹೇಳುತ್ತದೆ. ಹಾಗೆಯೇ ಇಲ್ಲಿ ಸ್ವಾಮಿ ದೇಶಿಕನ್ ಹೇಳ್ತಾರೆ, ಬಂಧಾನ್ಮುಕ್ತ ಬಲಿಭಿ ಅನಗೈಹಿ ಪೂರ್ಯತೆ ಅಂತ ಹೇಳಿಬಿಟ್ಟು, ಶರೀರವಿರುವವರೆಗೆ ಈ ಋಣತ್ರಯಗಳನ್ನು ಕಳೆದುಕೊಂಡವನಾಗಿ ಶರೀರ ಪಾತಾನಂತರ ಅಚ್ಚಿರಾದಿ ಮಾರ್ಗದಲ್ಲಿ ಹೋಗುವಾಗ ದೇವತೆಗಳಿಂದ ಅರ್ಚಿಸಲ್ಪಡ್ತಾನೆ ಇವನು. ಇವೆಲ್ಲವೂ ದಯಾದೇವಿಯ ಅನುಗ್ರಹದಿಂದ ನಮಗೆ ದೊರಕುವ ಶ್ರೀನಿವಾಸನ ಕಟಾಕ್ಷದ ವೈಭವ ಪ್ರಕಾರವೇ ಅಂತ ಹೇಳಿಬಿಟ್ಟು ಇಲ್ಲಿ ದಯಾದೇವಿಯನ್ನು ಸ್ತೋತ್ರ ಮಾಡ್ತಾರೆ. ಶ್ರೇಯಸ್ತುತಿಂ ಸಕೃತ ಪಿದಯೇ ಸಮ್ಮತಾಂ ಯಸ್ಸಖೀಂ ತೇ ಶೀತೋದಾರಾಂ ಅಲಭತಜನ ಶ್ರೀನಿವಾಸಸ್ಯ ದೃಷ್ಟಿಂ ದೇವಾದೀನಾಮಯಂ ಅನೃಣತಾಂ ದೇಹವತ್ವೇಪಿ ವಿಂದನ್ ಬಂಧಾನ್ಮುಕ್ತ ಬಲಿಭಿರನಘೈ ಪೂರ್ಯತೆ ತತ್ಪ್ರಯುಕ್ತೈ ಅಂತ ಹೇಳ್ಬಿಟ್ಟು ಮುಂದಿನ ಶ್ಲೋಕ. ದಿವ್ಯಾಪಾಂಗಂ ದಿಶಸಿ ಕರುಣೇಯೇಷು ಸದ್ದೇಶಿಕಾತ್ಮ ಕ್ಷಿಪ್ರಂ ಪ್ರಾಪ್ತ ವೃಷಗಿರಿಪತಿಂ ಕ್ಷತ್ರಬಂಧ್ವಾದಯಸ್ತೇ ವಿಶ್ವಾಚಾರ್ಯ ವಿಧಿಶಿಕ ಶಿವಮುಖಾಃ ಸ್ವಾಧಿಕಾರೋಪರುದ್ಧಾಃ ಮನ್ಯೇ ಮಾತಾ ಜಡೈವ ಸುತೇ ವತ್ಸಲ ಮಾಧೃಷೇ ತ್ವಂ ಕರುಣೆ ಅಂತ ಇಲ್ಲಿ ಸಂಬೋಧನೆ. ದಯಾದೇವಿಯೇ ತ್ವಂ ನೀನು ಸದ್ದೇಶಿಕಾತ್ಮ ಸದಾಚಾರ್ಯ ಸ್ವರೂಪವನ್ನು ಉಳ್ಳವಳಾಗಿದೆಯೇ ಹಾಗೆ ಉಳ್ಳವಳಾಗಿ ಯೇಷು ಯಾರ ಮೇಲೆ ದಿವ್ಯಾಪಾಂಗಂ ದಿಶಸಿ ದಿವ್ಯ ಕಟಾಕ್ಷವನ್ನು ನೀನು ನಿನ್ನ ದಿವ್ಯ ಕಟಾಕ್ಷವನ್ನು ಹರಿಸುತ್ತೀಯೋ ತೇ ಅಂತಹ ಕ್ಷತ್ರಬಂಧ್ವಾದಯ ಕ್ಷತ್ರಬಂಧುವೇ ಮೊದಲಾದವರು ವೃಷಗಿರಿಪತಿಂ ಕ್ಷಿಪ್ರಂ ಪ್ರಾಪ್ತ ಶ್ರೀನಿವಾಸನನ್ನು ಬಹಳ ಶೀಘ್ರವಾಗಿಯೇ ಹೊಂದುತ್ತಾರೆ. ಆದರೆ ವಿಶ್ವಾಚಾರ್ಯ ಈ ಲೋಕಕ್ಕೆ ಆಚಾರ್ಯರು ಅಂತ ಪ್ರಸಿದ್ಧರಾದವರು ವಿಧಿ ಶಿವಮುಖಾಹ ಬ್ರಹ್ಮರುದ್ರಾದಿಗಳು ವಿಧಿ ಅಂತ ಹೇಳಿದ್ರೆ ಚತುರ್ಮುಖ ಬ್ರಹ್ಮ ರುದ್ರ ಮೊದಲಾದವರು ಸ್ವಾಧಿಕಾರ ಉಪರುದ್ಧಾಹ ಸ್ವಾಧಿಕಾರೋಪರುದ್ಧಾಹ ಅವರವರ ಅಧಿಕಾರದಲ್ಲಿದ್ದವರಾಗಿ ಪರಮಪುರುಷಾರ್ಥ ಪ್ರಾಪ್ತಿಗೆ ಪ್ರತಿಬಂಧಕವನ್ನು ಉಳ್ಳವರಾಗಿದ್ದಾರವರು. ಜಡೇ ಸುತೇ ದುರ್ಬಲನಾದ ಮಗನ ಮೇಲೆ ಮಾತಾಯುವ ತಾಯಿಯೋ ಹೇಗೋ ಹಾಗೆ ಮಾದೃಶೇ ನನ್ನಂಥವನಲ್ಲಿ ತ್ವಂ ವತ್ಸಲ ಮನ್ಯೇ ನೀನು ಬಹಳ ವಾತ್ಸಲ್ಯವುಳ್ಳವಳು ಅಂತ ನಾನು ತಿಳಿದಿದ್ದೇನೆ. ದಯೆಯ ಪ್ರಿಯ ಸಖಿ ಅಂತ ಹೇಳಿಬಿಟ್ಟು ಶ್ರೀನಿವಾಸನ ದೃಷ್ಟಿಯನ್ನು ಇಲ್ಲಿ ವರ್ಣನೆ ಮಾಡಿದರು. ಈಗ ದಯಾದೇವಿಯ ದಿವ್ಯವಾದ ದೃಷ್ಟಿಯನ್ನೇ ವರ್ಣನೆ ಮಾಡ್ತಾರೆ ಆಚಾರ್ಯರು. ನಮ್ಮ ಆಚಾರ್ಯರುಗಳು ದಯಾಪೂರ್ಣರು, ಅವರ ದೃಷ್ಟಿಯೇ ದಯಾದೃಷ್ಟಿಯು. ಏಕೆ ಅಂದರೆ ದಯಾದೇವಿಯು ಆಚಾರ್ಯ ಸ್ವರೂಪಳೆ ಅಂತ ಹೇಳ್ತಾರೆ ಇಲ್ಲಿ. ಸದ್ದೇಶಿಕಾತ್ಮ ಅಂತ ಹೇಳಿಬಿಟ್ಟು ವೆಂಕಟಾದ್ರಿಯ ಮಹಿಮೆಯನ್ನು ವರ್ಣನೆ ಮಾಡ್ತಾರೆ. ಹಾಗೆಯೇ ಅದು ಪರಮಪದಕ್ಕಿಂತ ಹೊಂದಲು ಶ್ರೇಷ್ಠವಾದುದು ಅಂತ ಹೇಳಿಬಿಟ್ಟು, ಪಾಪಿಷ್ಠನಾಗಿದ್ದ ಕ್ಷೇತ್ರಬಂಧುವೂ ಸಹ ಆಚಾರ್ಯ ಸಮಾಶ್ರಯಣದಿಂದಲೇ ಮೋಕ್ಷವನ್ನು ಪಡೆದ ಆಚಾರ್ಯರು ದಯಾದೇವಿಯೇ ಅಂತ ಹೇಳ್ತಾರೆ ಇಲ್ಲಿ. ಹಾಗೆ ಆಚಾರ್ಯರನ್ನು ಆಶ್ರಯಿಸುವವರ ಮೇಲೆ ದಯಾದೇವಿಯ ದೃಷ್ಟಿಯು ಒಡನೆಯೇ ಬೀಳುವುದು ಎಂಬುವಂತಹ ಭಾವ. ಸರ್ವಜ್ಞನಾದ ಚತುರ್ಮುಖ ಬ್ರಹ್ಮನೇ, ಶಿವನೇ ಮೊದಲಾದವರಲ್ಲಿ ಆ ವಿಧವಾದ ವಾತ್ಸಲ್ಯವಿಲ್ಲವಂತೆ ದಯಾದೇವಿಗೆ. ಆದರೆ ಜಡರಾದ ಪುತ್ರರ ಮೇಲೆ ಹೇಗೆ ತಾಯಿಯ ವಾತ್ಸಲ್ಯವು ಮತ್ತ ಪುತ್ರರಿಗಿಂತ ಅಧಿಕವಾಗಿರುವುದೋ, ಹಾಗೆ ನಮ್ಮ ಮೇಲೆ ದಯಾದೇವಿಯ ವಾತ್ಸಲ್ಯವು ಅತ್ಯಂತ ಹೆಚ್ಚಾಗಿದೆ. ಚತುರ್ಮುಖ ಬ್ರಹ್ಮ ಶಿವರೆಲ್ಲ ಸರ್ವಜ್ಞರು, ನಾವು ಅಜ್ಞರು, ನಮಗೆ ಏನೂ ತಿಳಿಯದು. ಆದರೆ ನಮ್ಮ ಮೇಲೆಯೇ ಅವಳ ವಾತ್ಸಲ್ಯವು ಹೆಚ್ಚಾಗಿದೆ ಅಂತ ಹೇಳ್ತಾರೆ ಒಬ್ಬ ತಾಯಿಯಂತೆ ಅಂತ ಹೇಳಿ ಆಶ್ಚರ್ಯವಾಗಿಲ್ಲ. ಇನ್ನು ಮುಂದೆ ಶರಣಾಗತಿಯ ದಶಕ ಆರಂಭವಾಗುತ್ತೆ. ಅದಕ್ಕಾಗಿ ಇಲ್ಲಿ ತಾಯಿಯಂತಹ ದಯಾದೇವಿಯ ವಾತ್ಸಲ್ಯ ಸ್ವಭಾವವನ್ನು ಸ್ತೋತ್ರ ಮಾಡ್ತಾರೆ ಸ್ವಾಮಿ. ದಯೆಯೇ ಆಚಾರ್ಯರ ರೂಪದಲ್ಲಿ ಇರುವಳು ಅಂತ ಹೇಳಿ ಆಚಾರ್ಯರನ್ನು ನಾವು ಆಶ್ರಯಿಸಲೇಬೇಕು, ಇಲ್ಲದೇ ಇದ್ದರೆ ಮೋಕ್ಷವಿಲ್ಲ ಎಂಬುದನ್ನು ಪ್ರಮಾಣಗಳು ಸ್ಪಷ್ಟವಾಗಿ ತಿಳಿಸುತ್ತೆ. ಪಾಪಿಷ್ಠ ಕ್ಷತ್ರಬಂಧುಶ್ಚ ಪುಂಡರೀಕಶ್ಚ ಪುಣ್ಯಕೃತ್ ಆಚಾರ್ಯವತ್ತಯ ಮುಕ್ತವು ತಸ್ಮಾತ್ ಆಚಾರ್ಯವಾನ್ ಭವೇತ್ ಅಂತ ಹೇಳಿಬಿಟ್ಟು, ಆಚಾರ್ಯರನ್ನು ಆಶ್ರಯಿಸಿದ ಕ್ಷತ್ರಬಂಧು ಅವನು ಎಷ್ಟು ಪಾಪಗಳನ್ನು ಮಾಡಿದ್ದ, ಅವನ ಪಾಪ ಮೋಕ್ಷಕ್ಕೆ ಪ್ರತಿಬಂಧಕವಾಗಲಿಲ್ಲ. ಆಶ್ರಯಿಸಿದ ಒಡನೆಯೇ ಅವನಿಗೆ ಮೋಕ್ಷ ಸಿಕ್ತು. ಎಷ್ಟೇ ಪಾಪ ಮಾಡಿದ್ದರೂ ಮೋಕ್ಷಕ್ಕೆ ಪ್ರತಿಬಂಧಕವಾಗಲಿಲ್ಲ. ಅದು ಆಚಾರ್ಯರನ್ನು ಆಶ್ರಯಿಸದೇ ಇದ್ದ ಒಬ್ಬ ಪುಂಡರೀಕ, ಅವನು ಬಹಳ ಪುಣ್ಯ ಮಾಡಿದ್ದ, ಆದರೆ ಆ ಪುಣ್ಯದಿಂದಲೇ ಮೋಕ್ಷ ಸಿಗಲಿಲ್ಲ. ಅವನು ಆಚಾರ್ಯರನ್ನು ಆಶ್ರಯಿಸಿಯೇ ಮೋಕ್ಷವನ್ನು ಪಡೆಯಬೇಕಾಯಿತು. ಇದರಿಂದ ಸದಾಚಾರ್ಯರ ಸಮಾಶ್ರಯಣ ಎಷ್ಟು ಪ್ರಧಾನವಾದದ್ದು ಎಂಬುದು ತಿಳಿಯುತ್ತೆ ನಮಗೆ. ದಯಾದೇವಿಯ ದಿವ್ಯ ಕಟಾಕ್ಷ ಲಾಭವನ್ನು ಹೊಂದದವರು ಇಲ್ಲಿಯೇ ಮತ್ತೆ ಮತ್ತೆ ಜನ್ಮ ತಾಳಬೇಕಾಗುವುದು. ದೋಷಯುಕ್ತರು ಪಾಪಿಗಳು ಆದರೆ ಅಸಮರ್ಥರು, ನಾವು ಎಷ್ಟೇ ಪಾಪ ಮಾಡಿದ್ದರೂ ಕೂಡ ನಾವು ಅಸಮರ್ಥರೂ ಆಗಿದ್ದೀವಿ. ಆದ್ದರಿಂದ ನಮ್ಮ ಮೇಲೆ ದಯಾದೇವಿ ವಾತ್ಸಲ್ಯ ತೋರಿ ನಮ್ಮನ್ನು ಉದ್ಧಾರ ಮಾಡ್ತಾಳೆ ಅಂತ ಸ್ತೋತ್ರ ಮಾಡ್ತಾರೆ. ಕರುಣೆ ಯೇಷು ಸದ್ದೇಶಿಕಾತ್ಮ ದಿವ್ಯಾಪಾಂಗಂ ದಿಶಸಿ, ಶ್ರೀನಿವಾಸನ ದಯೆಯೇ ಸದಾಚಾರ್ಯರ ರೂಪದಲ್ಲಿ ಇರುವುದು. ಸದಾಚಾರ್ಯ ಎಂಬುದರಿಂದ ವಿಶ್ವಾಚಾರ್ಯರಿಗಿಂತ ವೈಲಕ್ಷಣ್ಯ ತಿಳಿಯುತ್ತೆ ಇಲ್ಲಿ. ಅಂತಹ ಸದಾಚಾರ್ಯರ ಕಟಾಕ್ಷವು ದಿವ್ಯವಾದುದು, ಮಾನುಷ್ಯವಲ್ಲ ಅದು. ಏಕೆಂದರೆ ಅವರ ಕಟಾಕ್ಷವು ದಿವ್ಯವಾದ ದಯಾತ್ಮಕವಾಗಿರುವುದು. ದಿಶಸಿ ಎಂಬುದು ದಯಾದೇವಿಯು ತಾನೇ ತನ್ನ ಕಟಾಕ್ಷವನ್ನು ಹರಿಸುವಳು ಅವರ ಮೇಲೆ ಅಂತ ಹೇಳಿದ ಹಾಗಿದೆ ಸ್ವಾಮಿ. ಅವರ ಒಂದು ದೃಷ್ಟಿಪಾತವೇ ಸಾಕು ನಮ್ಮ ಉಜ್ಜೀವನಕ್ಕೆ, ಅದರಿಂದಲೇ ಎಲ್ಲ ಉಪದೇಶಗಳು ಲಭ್ಯವಾಗುವು ಅನ್ನುವಂತಹ ಭಾವ. ತೇ ತೇ ಅಂತ ಹೇಳಿ ಯೇಷು ಚಿತ್ರಬಂಧಾದಯ ತೇ ಅಂತ ಹೇಳಿದರು. ತೇ ಅಂದರೆ ಇಷ್ಟೆಂದು ಹೇಳಲು ಅಸಾಧ್ಯವಾದ ಪಾಪಗಳನ್ನು ಮಾಡಿದಂತಹ ಚಿತ್ರಬಂಧುವೇ ಮೊದಲಾದವರು ಅಂತ ಅರ್ಥ. ಅಲ್ಲಿ ಇಲ್ಲಿ ತೇ ಅಂತ ಹೇಳಿರುವುದು ಚಿತ್ರಬಂಧುವೇ ಮೊದಲಾದವರನ್ನು ಅತ್ಯಂತ ಹೆಚ್ಚು ಪಾಪ ಮಾಡಿದವರು ಅನ್ನುವಂತಹ ಭಾವವನ್ನು ತಿಳಿಸುತ್ತೆ. ಕ್ಷಿಪ್ರಂ ಪ್ರಾಪ್ತಃ ವೃಷಗಿರಿಪತಿಂ ಕ್ಷತ್ರಬಂಧ್ವಾದಯಸ್ತೆ. ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿದಂತೆ ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವತ್ ಶಾಂತಿಂ ನಿಗಚ್ಛತಿ ಅಂತ ಇಲ್ಲಿ ಕ್ಷಿಪ್ರಂ ಪ್ರಾಪ್ತಃ ಅನ್ನುವುದು ನಮಗೆ ನೆನಪಿಗೆ ತರುತ್ತೆ. ಇಲ್ಲಿ ಕ್ಷತ್ರಬಂಧು ಮುಚುಕುಂದ ಮೊದಲಾದವರು ಸಹ ಶೀಘ್ರವೇ ವೆಂಕಟಾದ್ರಿಯನ್ನು ಸೇರ್ತಾರೆ ಅಂತ ಹೇಳಿ ಆಚಾರ್ಯರ ಕಟಾಕ್ಷದಿಂದ ಆ ವೆಂಕಟಾದ್ರಿಯೇ ಪಾಪನಾಶಕ, ಅಲ್ಲಿ ವೃಷಗಿರಿಪತಿಯನ್ನು ಹೊಂದುತ್ತಾರೆ ಎಂದರೆ ಮುಕ್ತಿಯನ್ನೇ ಪಡೆಯುತ್ತಾರೆ ಎನ್ನುವಂತಹ ಭಾವ. ವಿಶ್ವಾಚಾರ್ಯಾಃ ವಿಧಿ ಶಿವಮುಖಾಃ ಸ್ವಾಧಿಕಾರೋಪರುದ್ಧಾಃ. ಚತುರ್ಮುಖ ಬ್ರಹ್ಮನೇ ಮೊದಲಾದವರು ಸರ್ವಜ್ಞರೇ ಆಗಿರಬಹುದು, ವಿಶ್ವಕ್ಕೆ ಆಚಾರ್ಯರಾಗಿರಬಹುದು, ಆದರೂ ಅವರಿಗೆ ಮೋಕ್ಷದಲ್ಲಿ ವಿಳಂಬವಿರುವುದು ಯಾಕೆ ಅಂತ ಹೇಳಿದ್ರೆ ಅವರೆಲ್ಲ ಅಧಿಕಾರಿಕ ಪುರುಷರು, ಅವರ ಅಧಿಕಾರ ಮುಗಿಯದವರೆಗೆ ಇಲ್ಲಿಯೇ ಇರಬೇಕವರು. ನಾವು ಸರ್ವಜ್ಞರಲ್ಲ, ಬರೀ ಅಜ್ಞರು. ಆದರೂ ನಮಗೆ ಅತ್ಯಂತ ಶೀಘ್ರದಲ್ಲಿಯೇ ಮೋಕ್ಷ ದೊರಕುವುದು ಅಂತ ದಯಾದೇವಿಯ ಸದಾಚಾರ್ಯರ ಕಟಾಕ್ಷದ ಮಹಿಮೆಯನ್ನು ಸ್ತೋತ್ರ ಮಾಡ್ತಾರೆ. ಅದು ಹೇಗೆ ಅಂದರೆ ಮನ್ಯೇ ಮಾತಾ ಜಡೈವಸುತೆ ವತ್ಸಲ ಮಾತೃಶೇತ್ವಂ. ಇದು ಹೇಗೆ ಸಾಧ್ಯ ಅಂತ ಹೇಳಿದ್ರೆ ಜಡರಾದ ಮಕ್ಕಳಲ್ಲಿ ಅತ್ಯಧಿಕವಾಗಿರುವ ಮಾತೃಪ್ರಯುಕ್ತವಾದ ವಾತ್ಸಲ್ಯದಿಂದ ಅಂತ ಇಲ್ಲಿ ಸ್ವಾಮಿ ಹೇಳ್ತಾರೆ. ಇದು ತಾಯಿಯ ಸಹಜ ಸ್ವಭಾವವೇ ಆಗಿದೆ. ಅದುವೇ ದಯಾದೇವಿಯ ಸಹಜ ಸ್ವಭಾವವು ಅಂತ ಇಲ್ಲಿ ದಯಾದೇವಿಯನ್ನ ಸ್ವಾಮಿ ದೇಶಿಕನು ಸ್ತೋತ್ರ ಮಾಡ್ತಾರೆ. ದಿವ್ಯಾಪಾಂಗಂ ದಿಶಸಿ ಕರುಣೇಯೇಷು ಸದ್ದೇಶಿಕಾತ್ಮ ಕ್ಷಿಪ್ರಂ ಪ್ರಾಪ್ತ ಋಷಿಗಿರಿಪತಿಂ ಕ್ಷೇತ್ರಬಂಧ್ವಾದಯಸ್ತೆ ವಿಶ್ವಾಚಾರ್ಯ ವಿಧಿ ಶಿವಮುಖಾಃ ಸ್ವಾಧಿಕಾರೋಪರುದ್ಧಾಃ ಮನ್ಯೇ ಮಾತಾ ಜಲೈವ ಸುತೇ ವತ್ಸಲ ಮಾದೃಶೇ ತ್ವಂ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೇ ವೆಂಕಟೇಶಾಯ ವೇದಾಂತ ಗುರವೇ ನಮಃ ಶ್ರೀಮತೇ ನಿಗಮಾಂತ ಮಹಾದೇಶಿಕಾಯ ನಮಃ. ಮುಂದಿನ ಎರಡು ಶ್ಲೋಕಗಳನ್ನು ಮುಂದಿನ ಶೀರ್ಷಿಕೆಯಲ್ಲಿ ಅನುಭವಿಸೋಣ.